ಕಾರಣ ಎಕಾನಮಿ ಇಲ್ಲ ಅಂದ್ರೆ ಶ್ರೀಲಂಕಾ ನಿಧಾನ ಬಗ್ಗೆ ತಿಳಿಸ ಏನಾದನ್ನು ವಾದಿ ಅದು ಅದೇ ಸಭಾ ಡಾಂಬಾಸೆ ನ್ಯಾಯಪಾತ್ರ ಎದುರುಪತ್ಕರ ಅಪಿ ಡಿಂಬತ್ತದೆ ಗಮ ನಿಯೋಜನೆ ಗಮೆ ಸಾಕ್ಷಿ ತೆಕ್ಕೆ ಗಮೆ ಸಾಕ್ಷಿ ಗುಣಗೈನ ಅಪೇ ಸಾಕ್ಷಿ ರಕೇನ ಅಪಿ ಅಪೇ ಅಪೇ ಗಂಗ ಸಭಾಪತಿ ಮಂತ್ರಿ ಅಪಿ ಇನ್ನಿ ಅಪಡೆ ಯಾವಸ್ಥಾ ಇದು ಅದ ನಿರ್ಧಾರ ಮಂತ್ರಿ ಪಕ್ಕರಾಗು ನಿರ್ಧಾರಿ ಮಂತ್ರಿ ಪಿಲಿಬೋದು ಅದು ತಕ್ಕೆಂದ ನಮ್ಮ ಸದಾ ಕರೆತ ಅಪಿ ಇನ್ನಿ ಅತ ಉಸ್ತಾಂತರವೇ ಉದಿನ್ ಕೇನ ವಿಧಾಯಕ ಸಭಾಪತಿ ಮನಸ್ಸು ಅತ ಉಸ್ತಾ ಅತ ಉಸ್ತಾಂತ ವಿತರತ ಅಪಿ ಸಭಾ ದನಿಗೆ ಮಾಹಿತಿ ನಂದ ಶಿರಾಕಟ್ಟ ಪಕ್ಷದ ಪ್ರಚಾರದ ರಸ್ತೆ ನಂದ ಮೆಗಾಪಾಲ್ ಲೇಖನ ಕೇಳಿ ಅಪ್ಪ ನಮ್ಮ ಅಪ್ಪ ಹತ್ತು ವರ್ಷ ನಾಯಕ.